ಅಡಾಲಾಗಿ ಬೆಳೆದಿರುತ್ತದೆ ಮತ್ತೆ ಹೆಚ್ಚು ಹೂ ಕೊಡುವ ಸಾಮರ್ಥ್ಯ ಬಂದಿರ್ತದೆ ಸರ್. ಅದಕ್ಕಾಗಿ ನಾನು ಒಂದು ಮಗಿಯನ್ನು ಕಡಿದ್ಬಿಡ್ತೀರಿ ಸರ್, ಸಣ್ಣದಿರ್ಲಕ್ಕೆ ಚಿಕ್ಕದಿರ್ಲಕ್ಕ. ಈಗ ನೀವು ಹೇಳಿದ್ರಿ ನಾ ಬೆಂಗಳೂರಿಂದ ಗಿಡ ತಂದೆ ಅಂತ, ಗಿಡ ತಂದಾದ ಮೇಲೆ ಅದನ್ನು ಈ ಏಳೆಂಟು ತಿಂಗಳು ಬೆಳವಣಿಗೆ ಮಾಡ್ಬೇಕಲ್ಲ, ಬೆಳೆಸಬೇಕಲ್ಲ, ಯಾವ ರೀತಿ ಬೆಳೆಸ್ತೀರಿ? ಹೆಚ್ಚು ನೀರಿನ ಅವಶ್ಯಕತೆ ಇದೆಯಾ ಹೇಗೆ ಅಂತ? ಇಲ್ಲ ಸರ್, ಅದಕ್ಕೆ ನನ್ನ ಹತ್ರ ಡ್ರಿಪ್ ಇದೆ ಸರ್, ನಾನು ಡ್ರಿಪ್ ಬಿಡ್ತೇನೆ ಸರ್. ಅದಕ್ಕೆ 4 ದಿವಸಿಗೊಮ್ಮ 5 ದಿವಸಿಗೊಮ್ಮ ಡ್ರಿಪ್ ಚಾಲು ಮಾಡ್ತೀನಿ, ಹನಿ ಹನಿ ನೀರು ಬಿಡ್ತಾ ಇರ್ತೀನಿ ಸರ್. ಅದು ಅದರ ಹತ್ತಲೇ ಬಾಜು ಅದರೂ ಹುಲ್ಲು ಬೆಳಿಬಾರ್ದು ಸರ್, ಅದು ಕಸ ಏನು ಇರಬಾರ್ದು, ಅದಕ್ಕೆ ಪ್ರೆಷರ್ ಮಾಡಬೇಕು, ರೋಗ ಬೀಳ್ತದೆ ಸರ್. ಅದಕ್ಕೆ ರೋಗ ಯಾವ್ದು ಬರುತ್ತೆ? ರೋಗ ರೋಗ ಅಂತ ಬರ್ತದೆ ಸರ್, ಅಂಟು ರೋಗ ಅಂತ ಬರ್ತದೆ. ಏನು ಅಂಟು ರೋಗ ಅಂತ ಬರ್ತದೆ ಸರ್, ಅಂಟುಕೋತ ಸರ್ ಅಷ್ಟೇ ಅದು. ಓಹೋ, ಅಂಟುಕೋತದ. ಮತ್ತೊಂದು ಚಿಕ್ಕದೊಂದು ಕೀಟಗಳು ಬರ್ತವೆ ಸರ್, ಕೀಟಗಳು ಪಾತ್ರಗಿತ್ತಿ ಅಂತ ಹೇಳಿ ಕೀಟಗಳು ಬರ್ತವೆ ಸರ್. ಅದು ಹೂದ ಮೇಲೆ ಬಂದು ಕುಂತರೆ ಸಾಕು ಸರ್, ಅದು ಹೂವು ಖರಾಬೇ ಆಗುತ್ತೆ ಸರ್. ಅಷ್ಟು ಹೂವು ಬರ್ತದೆ. ನಿಯಂತ್ರಣ ಮಾಡೋ ಕ್ರಮ ಹೇಗೆ? ಅದ್ರ ಮೇಲೆ ಪ್ರೆಷರ್ ಎಣ್ಣೆ ಮಾಡಬಹುದು ಸರ್, ಎಣ್ಣೆ ತಗೋಬಹುದು, ಎಣ್ಣೆ ಪ್ರೆಷರ್ ಮಾಡಬಹುದು. ಒಂದ್ ಸಾರಿ ಪ್ರೆಷರ್ ಮಾಡಿದ 15 ದಿನ ತಕ್ಕ ಹೂವು. ಸಾವಯವದಲ್ಲೆಲ್ಲ ಕೆಲವು ಕೀಟನಾಶಕಗಳೆಲ್ಲ ಇರ್ತವೆ, ಅದನ್ನು ಬಳಸುದಿಲ್ಲ ನೀವು? ಬಳಸ್ತೇನೆ ಸರ್. ಈಗ ನಮ್ಮ ಹತ್ರ ನನಗತ್ರ ಒಬ್ಬ ಮೋದಿ ಕೇರ್ ಅಂತ ಹೇಳಿ ಎಣ್ಣೆ ಬಂದಿದೆ ಸರ್, ಅದು ಎಣ್ಣೆ ಕೊಟ್ಟಿದ್ದಾನೆ ಸರ್ ನನಗೆ. ಅದು ಎಣ್ಣೆ ಇದೆ ಸರ್, ದವಾ ಇದೆ ಸರ್. ಅದು ಪ್ರೆಷರ್ ನಲ್ಲಿ ಆಗ್ಬೇಕು ಸರ್, 50 ಗ್ರಾಮ್ ಹಾಕಿಸಿದ್ದು ಒಂದು ಸ್ಪ್ರೇ ಡಬ್ಬೆ ಇರ್ತದೆ, ಅದರಲ್ಲಿ 55 ಗ್ರಾಮ್ ಹಾಕಿಸಿದ್ದು 3 ಕೊಟ್ಟಿದ್ದಂತ ಅವನು. ಅದು 3 ಹೊಡೆದ ತಕ್ಷಣ ಇಳುವರಿನೂ ಜಾಸ್ತಿ ಬರ್ತದೆ, ಮತ್ತೆ ಕೀಟಗಳೂ ಬರಂಗಿಲ್ಲ, ಗಿಡನೂ ಸಾಯಂಗಿಲ್ಲ ಸರ್. ಅಷ್ಟು ಸ್ಟ್ರಾಂಗ್ ಇದೆ ಸರ್ ಅದು ಎಣ್ಣೆ. ಈಗ ನಾನು ಮೊನ್ನೆ ಒಬ್ಬ ನಂಗೆ ಅಡ್ವರ್ಟೈಸ್ಮೆಂಟ್ ಹೋಗಿದ್ದೇನೆ ಸರ್, ನಾನು ಅದನ್ನ ತೋರಿಸು. ನಮ್ಮ ಹೊಲಕ್ಕೆ ಬಂದಿದ್ದಾನೆ ಅವನು, ಹೊಲಕ್ಕೆ ಬಂದು ನಂದು ನೋಡಿ ಅದೊಂದು ಹೂವುಗಳನ್ನು ಬಳಕೆ ಮಾಡಿದ ಮೇಲೆ ಒಳ್ಳೇದು ಬರ್ತದೆ ಸರ್, ಒಳ್ಳೇದು. ಈಗ ಈ ಒಂದು ಗುಲಾಬಿ ಗಿಡವನ್ನ ಬೆಳೆಸಬೇಕಾದ್ರೆ ಯಾವ ಎಲ್ಲ ಗೊಬ್ಬರವನ್ನ ಬಳಸ್ತೀರಿ? ಹೇಗೆ ಸರ್? 10-26 ಗೊಬ್ಬರ ಹಾಕ್ತಿದ್ನ ಸರ್ ನಾನು ಫಸ್ಟ್. ಅದರ ನಂತರ ನಾನು ಇದು ಹೆಂಡಿ ಗೊಬ್ಬರ ಇರುತ್ತೆ ಸರ್, ಸಾವಯವ ಗೊಬ್ಬರ ಹಾಕ್ತೇನೆ ಸರ್ ಅದಕ್ಕೆ. ಮತ್ತು ಕುರಿ ಗೊಬ್ಬರ ಹಾಕ್ತೇನೆ ಸರ್ ಅದಕ್ಕೆ. ಅದಕ್ಕೆ ಕುರಿ ಗೊಬ್ಬರ? ಅದು ಕುರಿ ಗೊಬ್ಬರ ಯಾಕಂತಂದ್ರೆ ಸರ್, ಅದಕ್ಕೂ ಬಹಳಷ್ಟು ಕೂಲ್ನು ಆಗ್ಬಾರ್ದು ಸರ್. ಅದಕ್ಕೆ ಕೂಲ್ ನೀರು ಜಾಸ್ತಿ ಹಿಡಿದ್ರೆ ಏನಾಗ್ತದೆ, ತೆಳಗಡೆ ಗಿಡದಂತ ಬೇರುಗಳನ್ನು ಕಟ್ ಆಗ್ದ ಶುರು ಬರ್ತದೆ, ಕೊಳತ್ ಹೋಗಿರ್ತದೆ ಸರ್. ಅದ್ರ ಸಲುವಾಗಿ ನಾನು ಹೆಚ್ಚು ನೀರು ಹಾಕಂಗಿಲ್ಲ, ನೀರು ಹಾಕಂಗಿಲ್ಲ. ಅಲ್ಲ, ನಾವು ಏನ್ ತಿಳ್ಕೊಂಡಿದ್ದೇವೆ, ಗುಲಾಬಿ ಹೂ ಮಾಡಬೇಕಾದ್ರೆ ಹೆಚ್ಚು ನೀರು ಬೇಕು. ಇಲ್ಲ, ತಂಪ ಏನಂತ ಇಲ್ಲ ಸರ್, ಲಿಮಿಟ್ ಇದೆ ಸರ್. ಜಾಸ್ತಿ ನೀರು ಇದ್ರೂ ಅದರ ತೆಳಗಡೆ ಬೇರುಗಳನ್ನು ಕಟ್ ಆಗ್ಬಿಡ್ತದೆ ಸರ್. ಕಟ್ ಅದು ಅಂದ್ರೆ ನಮ್ಗೆ ಹೂವು ಬರ್ಲಾಕ ಚಾನ್ಸಸ್ ಕಮ್ ಆಗ್ತದೆ ಸರ್. ಅದ್ರ ಸಲುವಾಗಿ ನಾನು ಅದು ಕುರಿ ಗೊಬ್ಬರನ ಹಾಕ್ತೀನಿ. ಇನ್ನೊಂದ್ ಏನಾಗ್ತದೆ ಅಂದ್ರೆ, ಕುರಿ ಗೊಬ್ಬರಕ್ಕೆ ಅದು ಬಹಳಷ್ಟು ಘಾಟ್ ಇರ್ತದೆ ಸರ್. ಯಾವ ಸರ್ಕಾರಿ ಗೊಬ್ಬರ ಯಾವುದು ಕರೆಕ್ಟ್ ಇಲ್ಲ ಸರ್. ಕುರಿ ಗೊಬ್ಬರ ಒಂದು ದನ ಗೊಬ್ಬರ ಇವು ಎರಡು ಹಾಕಿದ್ರೆ ಗಿಡ ಬಹಳಷ್ಟು ವೆರೈಟಿ ಬರುತ್ತೆ. ಅಂದ್ರೆ ಗುಲಾಬಿ ಕೃಷಿ ಮಾಡುವವರು ಸಾವಯವ ಗೊಬ್ಬರ ಬಳಸುದೇ ಒಳ್ಳೇದು, ಅದನ್ನು ಒಳ್ಳೇದು ಸರ್. ನನಗೂ ಈ ತರ ಏನದ ಅಂತಂದ್ರೆ, ಅದು ಎರೆಹುಳ ಘಟಕ ಆ ಗೊಬ್ಬರ ಮಾಡ್ತೇನೆ ಅಂತ. ಎರೆ ಗೊಬ್ಬರ ಸರ್, ಅದು ಮಾಡ್ಲಕ್ ನಾನು ಬಹಳಷ್ಟು ಟ್ರೈ ಮಾಡ್ತಾ ಇದ್ದೇನೆ ಸರ್. ನಮ್ಗೆ ಯಾಕಂತಂದ್ರೆ ಅವನು ಸಹಾಯಧನ ಮಾಡಂತ ವ್ಯಕ್ತಿಗಳು ಯಾರು ಸಿಗ್ತಾನೆ ಇಲ್ಲ ಸರ್. ಓಹೋ, ಅದಕ್ಕೆ ನಾನು ಟ್ರೈ ಮಾಡತ್ತೀನಿ ಸರ್. ಅದು ಆಯ್ತಾ, ನಾನು ಹೂವಿನ ಗಿಡ ನಾನು ಒಳ್ಳೆ ಬೆಳೆಸಬೇಕಂತ ವಿಸ್ತರಣೆ ಮಾಡ್ಬೇಕಂತ. ಈಗ ಎಷ್ಟು ಜಮೀನು ಇದೆ ನಿಮ್ದು? ನಂದು ನೋಡಿ ಸರ್, ಈಗ 2 ಎಕರೆ 37 ಗುಂಟೆ ಇದೆ ಸರ್. ಈಗ ನೀವು ಹೇಳಿದ್ರಿ ಕರಿಮಣ್ಣಿನ ಜಮೀನು, ಕರಿಮಣ್ಣಿನ ಜಮೀನು ಒಳ್ಳೇದ ಈ ಗುಲಾಬಿ? ಒಳ್ಳೇದು ಸರ್. ಸರ್, ಅದಕ್ಕೆ ಏನಾದ್ರೂ ಮಣ್ಣು ಟೆಸ್ಟ್ ಮಾಡಿಸಿದ್ರೆ ಸರ್, ನಾನು ಮಣ್ಣ ಪರೀಕ್ಷೆ ಅಂದ್ರಲ್ಲಿ ಅದರಲ್ಲಿ ಹುಳಗಳು ಇರ್ತವೆ ಸರ್ ಮಣ್ಣಿನಲ್ಲಿ. ಆ ಸಣ್ಣ ಗಿಡ ಹಚ್ಚಿದ ನಂತರ ಆ ಗಿಡಕ್ಕೆ ಏನದ ಹುಳ ತಿಂದು ಬಿಡ್ತದೆ ಸರ್. ನಾನು 4,000 ಗಿಡ ಸಸಿಗಳನ್ನು ತಂದು ಹಚ್ಚಿದ್ದೇನೆ ಸರ್. ಅದರಲ್ಲಿ ನಾನು 500 ಸಸಿಗಳನ್ನು ಅಂದ್ರೆ ಆ ಗಿಡಗಳನ್ನು ಒಂದು ತಿಂದು ಬಿಟ್ಟಿದ್ದೆ ಸರ್. ಅದು ಆ ಹುಳಕ್ಕೇನದ ನಾನು ಮುಂದೆ ಅದು ಮಣ್ಣ ಪರೀಕ್ಷೆ ಮಾಡಿಸಿದ್ರೆ ಮಾಡಿದನ್ನು ನನಗೊಂದು ಅವರು ದವಾ ಕೊಟ್ಟಿದ್ರು. ಆ ದವಾ ಮುಖಾಂತರ ಅದು ಏನು ಇಲ್ಲ ಸರ್, ಈಗ ಎಲ್ಲ ಕ್ಲಿಯರ್ ಆಗಿದೆ. ಮತ್ತು ತಂದು ನಾನು ರಿಪೀಟ್ ಒಂದು 500 ಗಿಡ ಹಚ್ಚಿದ್ದೀನಿ, ಈಗ ಕರೆಕ್ಟ್ ಇದೆ ಸರ್, ಏನಿಲ್ಲ. ಈಗ ಒಟ್ಟು ಎಷ್ಟು ಜಮೀನಲ್ಲಿ 1 ಎಕರೆಯಲ್ಲಿ 1 ಎಕರೆಯಲ್ಲಿ ಎಷ್ಟು ಮಾಡ್ತಾ ಇದ್ದೀನಿ ಸರ್? ಅದು ಇನ್ನೊಂದು ಇದೆ ಸರ್. ಏನು ಅದು? ಇನ್ನೊಂದು ಒಂದು ವೈಟ್ ಹೂ ಅಂತ ಬರ್ತದೆ ಸರ್, ಅದು ಗುಲಾಬಿಯಲ್ಲಿ ಸರ್. ಅದು ಬಿಜಿಲಿಯಲ್ಲಿ ಇದೆ ಸರ್. ಅದು ನಾನು ಉದ್ಯೋಗ ಖಾತ್ರಿಯನ್ನು ಮಾಡ್ಕೊಳ್ಳಿಲ್ಲ ಸರ್. ನಾನು ಮಾಡ್ಕೊಂಡಿದ್ದು ಗುಲಾಬ್ ನಲ್ಲಿ ಉದ್ಯೋಗ ಖಾತ್ರಿ ಮಾಡ್ಕೊಂಡಿದ್ದೇನೆ ಸರ್. ಮಾಡಿದ್ದೀರಿ ಅದನ್ನು ಕೂಡ ಮಾಡಿದ್ದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಕೆಲಸ ಎಲ್ಲ ಮಾಡಿದ್ದೀರಿ? ಅದೇ ಮಾಡಿದ್ದೇನೆ ಸರ್. ನಾನು ಹೇಳದಲ್ಲ ಸರ್, ನಮ್ಮ ಹಿರಿಯ ತೋಟಗಾರಿಕೆ ಇಲಾಖೆ ಶಂಕರ್ ಪಟೋರಿ ಸರ್ ಇದ್ದಾರೆ, ಅವ್ರ ಹತ್ರ ನಾನು ಭೇಟಿ ಹೋಗಿದ್ದೇನೆ. ಅವ್ರು ಭೇಟಿ ಹೋದ್ರೆ ಅವ್ರು ಹೇಳಿದ್ರು, ಆಯ್ತಪ್ಪ ನೀನು ಮಾಡ್ಕೊಳ್ಳಕ್ ಸಿದ್ಧವಾಗಿರು, ನಾನು ನನಗೆ ಏನಾಗ್ತದೆ ಸಹಾಯಧನ ನಾನು ಕೊಟ್ಟು ಬಿಡ್ತೀನಿ ಅಂತಂದ್ರು. ಅವ್ರ ಪ್ರಕಾರ ನನಗೆ ಸಹಾಯದ ನಾನು ಕೊಟ್ಟರು ಸರ್. ಅಂದ್ರೆ ಹನುಮಂತ ರೆಡ್ಡಿ ಅವರು, ನೀವು ಹೇಳುದು ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಿಗಾಗಿ ನೀವು ದುಡಿದ್ರೆ ಸರ್ಕಾರ ದುಡ್ಡು ಕೊಡ್ತದೆ? ಕೊಡ್ತದೆ ಸರ್. ದುಡ್ಡು ಹೆಂಗ್ ಕೊಡ್ತದ ಅಂದ್ರೆ ಸರ್, ನನಗೆ ಬರೋಂತ ದುಡ್ಡು ಸಿಗಂಗಿಲ್ಲ ಸರ್. ಅದು ಮತ್ತೆ ಯಾಕಂದ್ರೆ ಲೇಬರ್ ಪೇಮೆಂಟ್ ಸರ್. ಈಗ ನಾನು ಹೊಲದಾಗ ನಾನು ಕೆಲಸ ಮಾಡ್ಕೊಳತ್ತೀನಿ ಅಂತ ಹೇಳಿ, ನನಗೆ ಹ್ಯಾಂಗ್ ಮಾಡ್ಬೇಕು, ಇವ್ನಿಗೆ ಹ್ಯಾಂಗ್ ಮುಂದೂಡಿಸ್ಬೇಕು ಅಂದ್ರೆ ಅದು ಲೇಬರ್ ಪೇಮೆಂಟ್ ಸರ್.

ಈಗ ಸದ್ದ ನೋಡಿ ನನ್ನ ಹತ್ರ ಒಂದ್ 2,000 ಬದ್ನಿ ಗಿಡ ಇದೆ ಸರ್. ಬದ್ನಿಕೆ ಕಡಿತಾ ಇದ್ದೀನಿ ನಾನು ದಿನನಿತ್ಯ ಮುಂಜೋಳಂ ಸಂಜೆ ಹೂ ಮಾತ್ರ ಅಲ್ಲ ಬೇರೆ ಬೇರೆ ಬೇರೆ ಬೇರೆ ತರಕಾರಿನೂ ಮಾಡ್ತೀನಿ ಸರ್ ನಾನು. ಅದಕ್ಕಾಗಿ ಎಲ್ಲಾ ವೆರೈಟಿ ಮಾಡ್ಬೇಕಂತ ನನ್ನ ಆಸೆ ಇದೆ ಸರ್. ನನಗೆ ಏನಿಲ್ಲ ಬದನೆ ಯಾವ್ದು ಏನಾದ್ರು ವಿಶೇಷ ಸಣ್ಣದ ದೊಡ್ಡದ ತಪ್ಪೊಂದು ಸಣ್ಣದ್ ಬರ್ತದೆ ಸರ್. ರೇಟ್ ಎಲ್ಲ ಚೆನ್ನಾಗಿ ಇದೆ ಸರ್. ರೇಟ್ ಇದೆ. ಎಲ್ಲಿ ಮಾರಾಟ ಮಾಡ್ತೀರಿ? ಅದು ಮಾರಾಟ ಕಮಲಾಪುರಂನಲ್ಲಿ ಮಾಡ್ತೀನಿ ಸರ್. ಸ್ಥಳೀಯ ಅಲ್ಲಿ ನಿಮ್ಮ ಹೊಲಕ್ಕೆ ಬಂದು ತಗೊಂಡು ಹೋಗ್ತಾರ? ಅಲ್ಲ ಮಾರ್ಕೆಟ್ ಸರ್, ನಾನು ಕಡ ಮಾರ್ಕೆಟಿಂಗ್ ನಾನೇ ದಿನನಿತ್ಯ ಹೂವು ಕೊಡ್ತಾ ಹೋಗ್ತೀನಿ, ಅದು ಬದನಿನ ಕೊಟ್ಟಿರ್ತೀನಿ ಸರ್. ಅಂದ್ರೆ ಒಂದು ಕೃಷಿಯಲ್ಲಿ ಕೂಡ ನೀವು ಬಹಳ ಸಂತೃಪ್ತಿಯನ್ನು ಮಾಡ್ತಾ ಇದ್ದೀರಿ. ನೀವು ಗುಲಾಬಿ ಮಾಡ್ತಾ ಇದ್ದೀರಲ್ಲ, ನಿಮ್ಮದನ್ನು ನೋಡಿ ಸುತ್ತಮುತ್ತಲು ಯಾರಾದ್ರೂ ಮತ್ತೆ ಇವರು ಹನುಮಂತ ರೆಡ್ಡಿ ಇವರು ಚಂದ ಮಾಡ್ತಾ ಇದ್ರಲ್ಲ ನಾವು ಮಾಡೋಣಪ್ಪ ಅಂತ ಹೊರಟಾರ? ಈ ಜನದ ಮೇಲೆ ಡಿಫ್ರೆನ್ಸ್ ಸರ್. ನಾನ್ ಮಾಡೋದು ಇನ್ನೊಬ್ರು ಇಷ್ಟ ಅಲ್ಲ, ಇನ್ನೊಬ್ ಮಾಡೋದು ನಂಗೆ ಇಷ್ಟ. ನನಗೆಲ್ಲ ಇಷ್ಟ ಸರ್. ಇಲಾಖೆಯವರು ಯಾವಾಗಾದ್ರು ಸರ್, ಇಲಾಖೆ ಆದ್ರಿಲ್ಲ, ಯಾವಾಗಾದ್ರೂ ಮನಸ್ಸು ಕೊಟ್ಟಿ ಹೊಲದಲ್ಲಿ ದುಡಿದ್ರೆ ಅದು ತಾನೇ ಅದು ಬರ್ತಾ ಇರ್ತದೆ ಸರ್. ಅಲ್ಲ ಯಾರಾದ್ರೂ ಅನುಭವ ಕೇಳಿಕೊಂಡು ಬರ್ತಾರ ಹೇಗೆ ಅಂತ? ನನ್ನ ಹತ್ರ ಬಹಳ ಮಂದಿ ಬರ್ತಾರ ಸರ್. ಬರ್ತಾರ ಸರ್, ಕೇಳ್ತಾರ, ಹೋಗ್ತಾರ. ಸುಮ್ ಫಾಲ್ತು ಯಾವ್ದಾರ ನರೇಗಾ ಯೋಜನೆ ಅದಲ್ಲ, ಈಗ ನರೇಗಾ ಯೋಜನೆದಲ್ಲಿ ತೋಳಕ್ ಮಾಡ್ತಾರ, ಅವ್ರ ಮುಂದೆ ಉಪಯೋಗ ಮಾಡ್ಕೊಂಬಂಗಿಲ್ಲ, ಬಿಟ್ಟು ಬಿಡ್ತಾರ. ಅಲ್ಲ, ನರೇಗಾದಲ್ಲಿ ಇರುವ ಸೌಲಭ್ಯವನ್ನ ನೀವು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರಿ. ನಿಮ್ಮ ಈ ಒಂದು ಗುಲಾಬಿ ಕೃಷಿಗೆ ಆ ಕೂಲಿ ಕಾರ್ಮಿಕರನ್ನ ಅದಲ್ಲೇ ಕೆಲಸ ಮಾಡುವಂತೆ ಮಾಡಿ ಅವರಿಗೆ ನರೇಗಾದಲ್ಲಿ ದುಡ್ಡು ಸಿಗುವ ಹಾಗೆ ಮಾಡ್ತೀರಿ? ಹೊಲ ನಿಮ್ಮದು, ಬೆಳೆ ನಿಮ್ದು, ಎಲ್ಲ ನಿಮಗೆ ದುಡ್ಡು ಸರ್ಕಾರ ಕೊಡ್ತದೆ. ನರೇಗದ್ದು ಒಳ್ಳೆ ಯೋಜನೆ, ಒಳ್ಳೆ ಯೋಜನೆ ಸರ್. ಈ ಪ್ರಧಾನಮಂತ್ರಿ ಅವರು ಕೃಷಿಕರಿಗೆಲ್ಲ ರೈತರಿಗೆ ದುಡ್ಡು ಕೊಡ್ತಾರೆ, ನಿಮ್ಗೆ ಬಂತ? ಹಾ, ಬಂದ ಸರ್. ಪಿಎಂ ಕಿಸಾನ್ ಅಂತ ಹೇಳಿ ನನಗೂ ಬರ್ತದೆ ಸರ್. ಎಷ್ಟು ಬಂತು? ನನಗೆ ವರ್ಷಿಗೆ 10,000 ರೂಪಾಯಿ ಬರ್ತದೆ ಸರ್. ಓ ಹೌದಾ, 10,000. ಈಗ ಈ ಪ್ರಧಾನಮಂತ್ರಿ ಇದೆಲ್ಲ ಮಾಡಿದ್ದಾರೆ, ಇದೊಂದು ಒಳ್ಳೆ ಯೋಜನೆ ಅಂತ ಅನಿಸ್ತದೆ. ಒಳ್ಳೆ ಯೋಜನೆ ಸರ್. ಯಾಕಂದ್ರೆ ಅದನ್ನು ಒಂದು ಟೈಮಿಗೆ ಹೆಲ್ಪ್ ಆಗ್ತದೆ ಸರ್. ನೋಡಿ, ಯಾಕಂತಂದ್ರೆ ಈ ಜೂನ್ ದಲ್ಲಿ ಕೊಟ್ಟಿರ್ತಾರೆ, ಜೂನ್ ದಲ್ಲಿ ನಾನು ಬೆಳೆ ಬೆಳೀತಾ ಇರ್ತೇನಲ್ಲ ಗೊಬ್ಬರ ಸಲುವಾಗಿ, ಅದು ಒಂದು ವೆರೈಟಿ ಗುಣನೇ ಸರ್. ಯಾಕಂದ್ರೆ ಆ ಟೈಮಿಗೆ ದುಡ್ಡು ಇರಂಗಿಲ್ಲ, ದುಡ್ಡು ಬಂದಿರ್ತದೆ. 2,000 ಬಂತು ಅಂದ್ರೆ ಬಹಳ ವ್ಯರ್ಥ ಆಯ್ತು. ಮತ್ತೆ ಅದನ್ನು 10 ತಿಂಗಳ ಬಾದ ರೈತರಿಗೆ ಸಣ್ಣ ದುಡ್ಡು ಕೂಡ ಬಹಳ ಹೆಲ್ಪ್ ಆಗ್ತದೆ. ನಂಗೆ ಸಹಾಯಧನಕ್ಕೂ ಕೊಟ್ಟಿದ್ದ ಸರ್. ನಾನು ಕಂದಾಯ ಇಲಾಖೆಯಿಂದ ಸಹಾಯಧನ ಬಂದಿದೆ ಸರ್. ನಾನು 2,000. ಅಲ್ಲ, ನಿಮಗೆ ನರೇಗಾದಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಾರಲ್ಲ, ಇದು ಒಳ್ಳೇದೇ ಅಲ್ವಾ? ಅದು ಒಳ್ಳೇದೇ ಸರ್. ಅಂದ್ರೆ ಸರ್ಕಾರದಿಂದ ಕೃಷಿಕರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡ್ತಾರೆ, ಕೊಡ್ತಾರೆ ಸರ್. ಬೆಳೆಸ್ಕೋಬೇಕು ಸರ್. ಅವ್ರು ಕೊಟ್ಟಿದ ತಕ್ಷಣ ನಾವು ಅವ್ರಿಗೆ ಉಪಯೋಗ ಮಾಡ್ಕೊಂಬಂತ ಕೆಪಿಸಿ ನಮ್ಮಲ್ಲಿರ್ಬೇಕು ಸರ್. ನಾವು ತೋಣಿತ್ತು ಬಳಕೆ ಮಾಡ್ಕೊಂಡು ಕುಂತಾರೆ, ಅದು ಏನು ಉಪಯೋಗ ಆಗಿಲ್ಲ. ಈಗ ಮಾನ್ಯ ಪ್ರಧಾನಮಂತ್ರಿ ಅವರು ಏನ್ ಹೇಳ್ತಾರೆ, ನಿಮ್ಮ ಹೊಲದ ಮಣ್ಣು ಪರೀಕ್ಷೆ ಮಾಡಿಸಿ ಅಂತಾರೆ, ಮತ್ತೆ ಪ್ರಧಾನಮಂತ್ರಿಗಳಿಂದ ಸಿಗುವಂತ ಎಲ್ಲ ಯೋಜನೆಗಳನ್ನ ಬಳಸ್ಕೊಳ್ಳಿ ಅಂತಾರೆ, ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಅಳವಡಿಸಿಕೊಂಡಂತ ನೀವು ಇಷ್ಟು ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ರೆ ಬಾಕಿದ ರೈತರು ಇದನ್ನು ಅನುಸರಿಸಬೇಕಲ್ಲ? ಮಾಡ್ಬೇಕು ಸರ್. ಅವ್ರಿಗೆ ಇಂಟ್ರೆಸ್ಟ್ ಅದನ್ನು ಇಲ್ಲೋ ನಾವು ಹೇಳಂಗಿಲ್ಲ. ನಾನು ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಬಂದು ಬೀಳ್ತದೆ? ಯಾರು ಮಧ್ಯವರ್ತಿಗಳು ಕೇಳ್ತಾರೆ? ಇಲ್ಲ ಇಲ್ಲ ಸರ್, ಯಾರು ಕೇಳಂಗಿಲ್ಲ ಸರ್. ಏ ದುಡ್ಡು ಅಂತ ಯಾರು ಕೇಳಂಗಿಲ್ಲ. ನಮ್ ನೇರವಾಗಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತದೆ ಸರ್, ಯಾರು ಕೇಳಂಗಿಲ್ಲ. ಮತ್ತೆ ಆಸ್ತಿ ದಾಖಲೆಗಳನ್ನೆಲ್ಲ ನೀವು ಸರ್ಕಾರಕ್ಕೆ ಸಲ್ಲಿಸುವ ಅದೆಲ್ಲ ಮಾಡಿದಿರ? ಮಾಡಿದೇನೆ ಸರ್, ಎಲ್ಲ ಮಾಡಿದ್ದೆ. ಅಂದ್ರೆ ನೀವು ಹೇಳುದು ಸರ್ಕಾರದಿಂದ ಅನೇಕ ಸೌಲಭ್ಯಗಳಿವೆ ರೈತರಿಗೆ, ಅದನ್ನು ಬಳಸ್ಕೊಳ್ಬೇಕು. ಬಳಸ್ಕೊಳ್ಬೇಕು ಸರ್. ನಾನು ಹಿಂದೆ ಕೂಡ ನಾನು ಟ್ರ್ಯಾಕ್ಟರ್ ನಡೆಸ್ತಾ ಟೈಮಿಗೆ ನನ್ನ ಹಿರಿಯ ತೋಟಗಾರಿಕೆ ಇಲಾಖೆನಿಂದ ಹಿರಿಯ ತೋಟಗಾರಿಕೆ ನನಗೂ ಸ್ವಲ್ಪ ಬರ್ತಾ ಇದೆ ಹಂಗೆ ಅದು ಇದು ಬೇಕಂತೇಳಿ. ಅಲ್ಲಿ ಒಬ್ರು ನಮ್ಮಲ್ಲಿ ಸುಲಭ ಮೇಡಮ್ ಅಂತ ಹೇಳಿದ್ರಿ, ಅವ್ರು ಬೀದರ್ ಡಿಸ್ಟ್ರಿಕ್ಟ್ ನವರು, ಸುಲಭ ಮೇಡಮ್ ಅಂತ. ಅವ್ರು ಏನಾದ್ರು ನನ್ನ ಟ್ರ್ಯಾಕ್ಟರ್ ಇದೆಲ್ಲ ನಿಮ್ಮ ಹತ್ರ ಒಂದು ಹನಿ ನೀರಾವರಿ ಡ್ರಿಪ್ ಅಂತ ಹೇಳಿ ಅದೊಂದು ಟ್ಯಾಂಕರ್ ಬಂದಿದೆ ಸರ್. ಆ ಟ್ಯಾಂಕರ್ ಕೂಡ ನಂಗೆ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಸರ್. ಅದು ಈ ಹೊಲಗಳಿಗೆ ನೀರು ಬಿಡ್ಲಿ, ಹೊಲಗಳಿಗೆ ಅಂದ್ರೆ ಒಂದು ಟ್ಯಾಂಕರ್ ತುಂಬ ನಂತರ ಅದಕ್ಕೆ ಕುಂದರ್ಸ್ಬೇಕು ಸರ್. ಅದು ಟ್ರ್ಯಾಕ್ಟರ್ ಅದು ಬಿಟ್ಕೊಂಡು ಹೋಗ್ಬೇಕು ಸರ್. ಟ್ರ್ಯಾಕ್ಟರ್ ಕುಂದರ್ಸಿದ್ರೆ ಟ್ಯಾಂಕ್ ಹತ್ರ 4,000 ಲೀಟರ್ ಒಂದು ಟ್ಯಾಂಕ್ ಇರುತ್ತೆ ಸರ್. ಹೊಲದ ಮಧ್ಯೆ ನಿಂದರ್ಸಿ ಅದು ಹಚ್ಚಿ ಬಿಟ್ಟಿದ್ರೆ ಹನಿ ಹನಿ ಹನಿ ನೀರು ಹೋಗ್ತಾ ಇರ್ತದೆ ಸರ್. ಎಷ್ಟು ಸಮಯ ಮಾಡಿದ್ರಿ ಅದನ್ನ? ನಾನು ಅದು 2 ವರ್ಷ ಮಾಡಿದ್ದೇನೆ ಸರ್. ಅದೊಂದು ಅನುಕೂಲ ಕೊಟ್ಟಿದ್ದಾರೆ ಸರ್. ನಾವು ಹಿರಿಯ ತೋಟಗಾರಿಕೆಯಿಂದ ನಾನು ಬಹಳ ಸಹಾಯಧನ. ಇಲಾಖೆಯವರು ಕೃಷಿಕರಿಗೆ ಸಾಕಷ್ಟು ಸೌಲಭ್ಯವನ್ನು ಕೊಡ್ತಾರೆ, ಮತ್ತೆ ಸಹಾಯವನ್ನು ಮಾಡ್ತಾರೆ. ಸಹಾಯವನ್ನು ಮಾಡ್ತಾರೆ ಸರ್. ಅದು ಒಂದು ನನಗೆ ಹೆಲ್ಪ್ ಮಾಡಿದಾರೆ ಸರ್. ಅದು ಇನ್ನ ಭಿ ನನ್ನ ಹತ್ರ ಇದೆ ಸರ್. ನಾನು ನೀರು ಶಾರ್ಟೇಜ್ ಬಿದ್ದಾಗ ನಾನು ಎಲ್ಲಿಂದ ನೀರು ತಂದ ಕೇಸಿಂದು ಆ ಸಿಸ್ಟಮ್ ಮಾಡಂತ ಧೈರ್ಯ ನನ್ನ ಹತ್ರ ಇದೆ ಸರ್. ಡ್ರಿಪ್ ಇರಿಗೇಷನ್ ಮಾಡಿದ ಕಾರಣ ಅಗತ್ಯ ಇಲ್ಲ. ಹಾ, ಅಗತ್ಯ ಇಲ್ಲ. ಈಗ ಬಾವಿಯಲ್ಲಿ ನೀರಿದೆ ಸರ್, ಅದಕ್ಕೆ ಅವಶ್ಯಕತೆ ಇಲ್ಲ ಸರ್. ನೀರು ಸಕ್ಷಣ ಒಂದ್ ಟೈಮ್ ನೀರು ಹೋಗಿತ್ತು ಅಂದ್ರೆ ನನ್ಗೆ ಅದು ಟ್ಯಾಂಕರ್ ಅದ ಅಂತ ಹೇಳಿ ನನಗೆ ಭರವಸೆ ಇದೆ ಸರ್. ಧೈರ್ಯದಿಂದ ಇರ್ತೀನಿ. ನೀರು ಸಾಕಷ್ಟು ಇದೆ ನಿಮ್ಮ ಜಮೀನಲ್ಲಿ? ಇದೆ ಇದೆ ಸರ್. ಬಾವಿ ಇದೆ ಸರ್, ಒಂದ್ 5 ಗಂಟೆ ನಡೀತಾ ಇದೆ ಸರ್. 5 ಗಂಟೆನು ನಡೀಲಿಲ್ಲ ಅಂದ್ರೆ ಅದೇ ಟ್ಯಾಂಕರ್ ಇದೆ ಸರ್. ಎಲ್ಲಿ ನೀರು ಇರ್ತದ ಅಲ್ಲಿಂದ ತುಂಬಿಕೊಂಡು ಬರೋದು, ನಿಂದ್ರಿಸೋದು. ನಿಂದ್ರಿಸೋದಕ್ಕೆ ವಾಲ್ ಸಿಸ್ಟಮ್. ಅಲ್ಲ, ಈಗ ರೈತರು ಏನ್ ಹೇಳ್ತಾರೆ ಅಂದ್ರೆ ಕೆಲಸಕ್ಕೆ ಕಾರ್ಮಿಕರೇ ಸಿಗುವುದಿಲ್ಲ, ಕೂಲಿ ಆಳುಗಳೇ ಸಿಗುದಿಲ್ಲ ಅಂತ. ನಿಮ್ಮ ಊರಲ್ಲಿ ಹೇಗಿದೆ ಸರ್? ನಾನು ಸ್ವಂತ ದುಡಿತೀನಿ ಸರ್.